ದಾರದ ರೂಪದಲ್ಲಿ ಪೋಣಿಸಿ ಆ ಹೂ ಗೊಂಚಲುಗಳ ಒಳಭಾಗದಲ್ಲಿ ಸೇರಿಕೊಂಡು ಪತ್ರಹಿಟ್ಟನ್ನು ಕೆರೆದು ತಿನ್ನುತ್ತೆ. ಈ ರೀತಿಯಾಗಿ ಈ ಒಂದು ಬಲೆ ಕಟ್ಟುವಂತಹ ಕೀಟ ಹಾನಿಯನ್ನ ಉಂಟು ಮಾಡುತ್ತೆ. ಈ ತೊಗರಿ ಹೂವು ಹೆಣೆಯುವ ಕೀಟ ಅಥವಾ ಬಲೆ ಕಟ್ಟುವಂತಹ ಕೀಟ ಅಂತ ಏನು ಹೇಳ್ತಾ ಇದ್ದೀನಿ, ಇದರ ಒಂದು ಜೀವನ ಚಕ್ರವನ್ನು ನೋಡಿದಾಗ ಇವು ಸಹ ಮೊಟ್ಟೆಗಳನ್ನ ಇಡುತ್ತೆ. ಮೊಟ್ಟೆಗಳು ಸುಮಾರು 2-3 ದಿನಗಳ ನಂತರ ಮರಿ ಹುಳುಗ ಆಗಿ ಮಾರ್ಪಾಡ ಹೊಂದುತ್ತೆ. ಈ ಮರಿ ಹುಳುಗಳು ಸುಮಾರು 8-14 ದಿನಗಳ ಒಂದು ಹಾನಿಯನ್ನ ಉಂಟು ಮಾಡಿ ತೊಗರಿ ಬೆಳೆಗೆ ಕೋಶಾವಸ್ಥೆಗೆ ಹೋಗುತ್ತೆ. ಅಂದ್ರೆ 6-9 ದಿನಗಳ ಕೋಶಾವಸ್ಥೆಯ ನಂತರ ಅದು ಪ್ರೌಢ ಕೀಟವಾಗಿ ಹೊರಹೊಮ್ಮುತ್ತೆ. ಈ ರೀತಿಯಾಗಿ ತೊಗರಿಯ ಬಲೆ ಕಟ್ಟುವಂತಹ ಕೀಟ ಒಂದು ಜೀವನ ಚಕ್ರ ಅಥವಾ ಒಂದು ಸಂತತಿಯನ್ನು ಪೂರೈಸಲಿಕ್ಕೆ ಸುಮಾರು 30-32 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಇನ್ನೊಂದು ಪ್ರಮುಖವಾದಂತಹ ಕೀಟ ಯಾವ್ದಪ್ಪ ಅಂತಂದ್ರೆ, ತೊಗರಿ ಬೆಳೆಗೆ ಹಾನಿಯನ್ನು ಉಂಟು ಮಾಡುವಂತಹ ಪ್ರಮುಖವಾದಂತಹ ಇನ್ನೊಂದು ಕೀಟ ಯಾವ್ದಪ್ಪ ಅಂತಂದು ನೋಡಿದ್ರೆ ತೊಗರಿ ಕಾಯಿನೊಣ. ಈ ತೊಗರಿ ಕಾಯಿನೊಣದ ಮರಿ ಹುಳುವನ್ನ ನಾವು ಮೆಗಟ್ಸ್ ಅಂತ ಕರಿತೀವಿ. ಈ ಮೆಗಟ್ಗಳಿಗೆ ಕಾಲುಗಳು ಇರೋದಿಲ್ಲ. ಈ ಮೆಗಟ್ಗಳು ಏಮಾಡ್ತವೆ ಅಂದ್ರೆ, ಇದರ ಒಂದು ಜೀವನ ಚಕ್ರವನ್ನು ನಾವು ನೋಡಿದಾಗ ಇದರಲ್ಲಿ ಇಲ್ಲೂ ಸಹ ಮೆಗಟ್ ಕಾಯಿನೊಣ, ತೊಗರಿ ಕಾಯಿನೊಣ ಅಂತ ಏನು ಕರಿತೀವಿ, ಇದರಲ್ಲೂ ಸಹ 4 ಹಂತಗಳಿದೆ: ಮೊಟ್ಟೆ, ಮರಿ ಹುಳು, ಕೋಶ ಮತ್ತು ಪ್ರೌಢ ಕೀಟ. ಈ ರೀತಿಯಾಗಿ ಒಟ್ಟು 20-27 ದಿನಗಳಲ್ಲಿ ಈ ಕಾಯಿನೊಣ ತನ್ನ ಜೀವನ ಚಕ್ರವನ್ನ ಪೂರೈಸುತ್ತೆ. ಈ ಕಾಯಿನೊಣದ ಒಂದು ಹಾನಿಯ ಲಕ್ಷಣಗಳನ್ನ ನೋಡಿದಾಗ, ಈ ಕಾಯಿ ನೊಣದ ಒಂದು ಮರಿ ಹುಳುವನ್ನ ಮೆಗಟ್ ಅಂತ ಹೇಳಿದ್ರೆ, ಮೆಗಟ್ಟುಗಳು ಏನ್ ಮಾಡುತ್ತವೆ ಅಂದ್ರೆ ಕಾಯಿಗಳ ಮೇಲ್ಭಾಗದಲ್ಲಿ ಸಣ್ಣ ರಂಧ್ರವನ್ನ ಕೊರೆದು ಆ ರಂಧ್ರದ ಮೂಲಕ ಒಳ ಹೊಕ್ಕು ಕಾಳುಗಳನ್ನ ಒಳಭಾಗದಲ್ಲಿ ತಿಂದಾಕುತ್ತೆ. ಈ ರೀತಿಯಾಗಿ ಕಾಳುಗಳನ್ನ ತಿಂದ ನಂತರ ಕೋಶಾವಸ್ಥೆಯು ಸಹ ಆ ಕಾಳಿನ ಒಳಭಾಗದಲ್ಲಿ ಆಗುತ್ತೆ. ಆ ನಂತರ ಕೋಶಾವಸ್ಥೆಯ ನಂತರ ಪ್ರೌಢ ಒಂದು ಕಾಯಿನೊಣ ಸಣ್ಣ ರಂಧ್ರವನ್ನು ಕೊರೆದು ಆ ಕಾಯಿಯ ರಂಧ್ರದ ಮೂಲಕ ಹೊರಕ್ಕೆ ಹಾರಿ ಹೋಗುತ್ತೆ. ಅಂದ್ರೆ ನಾವು ಸುಲಭವಾಗಿ ಆರೋಗ್ಯಕರವಾದಂತಹ ಕಾಳುಗಳು ಮತ್ತೆ ಬಾಧೆಗೆ ಒಳಗಾದಂತಹ ಕಾಳುಗಳ ಮಧ್ಯೆ ವ್ಯತ್ಯಾಸವನ್ನ ನೋಡಬಹುದು. ಇನ್ನೊಂದು ಕಚ್ಚಿ ತಿನ್ನುವಂತಹ ಕ್ರೀಡೆ, ತೊಗರಿ ಬೆಳೆಗೆ ಕಂಡು ಬರುವಂತಹ ಕಚ್ಚಿ ತಿನ್ನುವಂತಹ ಕ್ರೀಡೆ ಅಂದ್ರೆ ಫ್ಲೂಮಾತ್ ಅಂತ ಕರಿತೀವಿ. ಈ ಫ್ಲೂಮಾತ್ ಅಂತ ಏನು ಹೇಳ್ತಾ ಇದ್ದೀನಿ, ಅದು ನಮ್ಮ ಭಾರತ ದೇಶದಲ್ಲಿ ಹೆಚ್ಚೆಚ್ಚಾಗಿ ಕಂಡು ಬರೋದಿಲ್ಲ, ಇದು ವಿದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಒಂದು ಕೀಟ ಕ್ರೀಡೆ ಫ್ಲೂಮಾತ್ ಅಂತ ಹೇಳಿ. ಇವಿಷ್ಟು ಅಂದ್ರೆ ತೊಗರಿ ಬೆಳೆಗೆ ಕಂಡು ಬರುವಂತಹ ಕಚ್ಚಿ ತಿನ್ನುವಂತಹ ಕ್ರೀಡೆಗಳ ಗುಂಪಿಗೆ ತೊಗರಿ ಕಾಯಿ ಕೊರಕ, ಅದೇ ರೀತಿ ತೊಗರಿ ಹೂವು ಹೆಣೆಯುವಂತಹ ಕೀಟ ಅಥವಾ ಬಲೆ ಕಟ್ಟುವಂತಹ ಕೀಟ ಅಂತ ಹೇಳಿದೆ, ಅದೇ ರೀತಿ ಇನ್ನೊಂದು ಕೀಟ ಪೀಡೆ ತೊಗರಿ ಕಾಯಿನೊಣ ಮತ್ತೆ ಫ್ಲೂಮಾತ್. ಇವಿಷ್ಟು ಕೀಟ ಪೀಡೆಗಳು ತೊಗರಿಯಲ್ಲಿ ಕಂಡು ಬರುವಂತಹ ಕಚ್ಚಿ ತಿನ್ನುವಂತಹ ಪೀಡೆಗಳು. ಇದೇ ರೀತಿಯಾಗಿ ರಸ ಇರುವಂತಹ ಪೀಡೆಗಳು, ಸೆಕೆಂಡ್ ಟೈಪ್ ಆಫ್ ಇನ್ಸೆಕ್ಟ್ ಅಂತ ಹೇಳಿದೆ. ತೊಗರಿಯಲ್ಲಿ ಕಂಡು ಬರುವಂತಹ ರಸ ಇರುವಂತಹ ಕೀಡೆಗಳನ್ನ ನಾವು ನೋಡಿದಾಗ ಕೋರಿಡ್ ಬಗ್ ಅಂತ ಕರಿತೀವಿ. ಒಮೊಪ್ಟರ ಗುಂಪಿಗೆ ಸೇರಿದಂತಹ ಪ್ರಭೇದ ಒಂದು ಕೋರಿಡ್ ಬಗ್ ಅಂತೇಳಿ, ಇದು ಸಹ ತನ್ನ ಸ್ಟೈಲೆಟ್ ಅಂತ ಏನು ಅಂಗಾಂಶ ಇದೆ, ಅಂಗಾಂಶವನ್ನ ಮೃದುವಾದ ಭಾಗಕ್ಕೆ ತೂರಿಸಿ ರಸವನ್ನ ಇರುವಂತಹದ್ದು. ಈ ರೀತಿ ರಸ ಇರೋದ್ರಿಂದ ಆ ಒಂದು ಬೆಳೆ ಹಳದಿ ಬಣ್ಣಕ್ಕೆ ಟರ್ನ್ ಆಗಿ ಆ ನಂತರ ಸಂಪೂರ್ಣವಾಗಿ ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದೇ ರೀತಿಯಾಗಿ ರಸ ಇರುವಂತಹ ಕೀಟ ಪೀಡೆ, ಇನ್ನೊಂದು ಕೀಟ ಪೀಡೆ ಅಂದ್ರೆ ಮೈಟ್ ನುಸಿಗಳು, ಅಸರೆಯ ಖಜನೆ ಅಂತ ಕರಿತೀವಿ ಈ ಮೈಟ್ ನುಸಿಯನ್ನ, ಯುರೋಪಿಡ್ ಮೈಟ್ ಅಂತೇಳಿ. ಈ ಮೈಟ್ ನುಸಿಗಳು ಬರಿಗಣ್ಣಿಗೆ ಕಾಣೋದಿಲ್ಲ. ಈ ಮೈಟ್ ನುಸಿಗಳು ಸೂಕ್ಷ್ಮಾಣು ಜೀವಿಗಳಾಗಿರುತ್ತೆ, ಸೂಕ್ಷ್ಮ ದರ್ಶಕದ ಮಾತ್ರದಿಂದ ನಾವು ಸುಲಭವಾಗಿ ಗುರುತಿಸಬಹುದು. ಈ ಅಸೇರಿಯ ಖಜನಿ ಅನ್ನುವಂತಹ ಒಂದು ಮೈಟ್ ನುಸಿ ಏನ್ ಮಾಡುತ್ತೆ ಅಂದ್ರೆ ಗರಿಗಳ ಕೆಳಭಾಗದಲ್ಲಿ ರಸವನ್ನ ಹೀರುವಂತಹದ್ದು. ಅದೇ ರೀತಿ ಗೊಡ್ಡು ಗಿಡಗಳನ್ನ ನಾವು ನೋಡ್ತೀವಿ, ಈ ಗೊಡ್ಡು ಗಿಡಗಳು ಉಂಟಾಗೋದು ನಂಜಾಣುಗಳಿಂದ, ವೈರಸ್ನಿಂದ. ಈ ವೈರಸ್ಗಳನ್ನ ಈ ಮೈಟ್ ನುಸಿಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಮಾಡುತ್ತಾ ಹೋಗುತ್ತೆ. ಆದ್ರಿಂದ ನಾವು ಈ ಗೊಡ್ಡು ಗಿಡಗಳನ್ನ ನಾವು ತಡೆಗಟ್ಟಬೇಕು ಅಂದ್ರೆ, ನಂಜಾಣು ರೋಗವನ್ನ ತಡೆಗಟ್ಟಬೇಕು ಅಂದ್ರೆ ಮೈಟ್ ನುಸಿಗಳ ಹಾವಳಿಯನ್ನು ನಾವು ಹತೋಟಿ ಮಾಡಬೇಕಾಗುತ್ತೆ. ಇದು ಸಹ ಮೈಟ್ ನುಸಿ ರಸ ಇರುವಂತಹ ಕೀಟ ಪೀಡೆ. ಈ ರೀತಿಯಾಗಿ ಕೋರಿಡ್ ಬಗ್ಗೆ ಆಗಿರ್ಬೋದು ಅಥವಾ ಮೈಟ್ ನುಸಿ ಅಂತ ಏನ್ ಹೇಳಿದೆ, ಇವು ಪ್ರಮುಖವಾಗಿ ತೊಗರಿಯಲ್ಲಿ ಕಂಡು ಬರುವಂತಹ ರಸ ಇರುವಂತಹ ಕೀಟ ಪೀಡೆಗಳು. ಇವಿಷ್ಟು ತೊಗರಿಗೆ ಕಂಡು ಬರುವಂತಹ ಕೀಟ ಪೀಡೆಗಳು. ಇನ್ನು ತೊಗರಿ ಜೊತೆಗೇನೆ ಅಷ್ಟೇ ಪ್ರಮುಖವಾಗಿ ನಾವು ಬೆಳೆಯುವಂಥದ್ದು ಹೆಸರು, ಕಡಲೆ, ಉದ್ದು, ಈ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೂ ಒಂದಿಷ್ಟು ಕೀಟಗಳ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈ ತೊಗರಿ ಜೊತೆಗೆ ಕಡಲೆ, ಉದ್ದು ಮತ್ತೆ ಹೆಸರು, ಅಲಸಂದೆ, ಇವಿಷ್ಟು ಸಹ ಇತರೆ ದ್ವಿದಳ ಧಾನ್ಯಗಳು. ಈ ತೊಗರಿಯಲ್ಲಿ ಏನು ಕಾಯಿ ಕೊರಕ ಕಂಡು ಬರುತ್ತೆ, ಕಡಲೆಯಲ್ಲಿಯೂ ಸಹ ಈ ಕಾಯಿ ಕೊರಕದ ಹಾವಳಿ ಯಥೇಚ್ಛವಾಗಿ ಕಂಡು ಬರುತ್ತೆ. ಇಲ್ಲೂ ಸಹ ಕಡಲೆಯಲ್ಲಿಯೂ ಸಹ ಈ ಒಂದು ಕಾಯಿ ಕೊರಕ 4 ಹಂತಗಳನ್ನು ಹೊಂದಿರುತ್ತೆ: ಮೊಟ್ಟೆ, ಮರಿ ಹುಳು, ಕೋಶ ಮತ್ತು ಪ್ರೌಢ ಕೀಟ. ಈ ರೀತಿಯಾಗಿ ಕಡಲೆಯಲ್ಲಿ ಸಹ ಕಾಯಿ ಕೊರಕ 4 ಹಂತಗಳನ್ನು ಹೊಂದಿರುತ್ತೆ. ಈ ಕಡಲೆಯಲ್ಲಿ ಈ ಕಾಯಿ ಕೊರಕ ಏನ್ ಮಾಡುತ್ತೆ ಅಂದ್ರೆ ಕಾಯಿಯ ಮೇಲ್ಭಾಗದಲ್ಲಿ ಸಣ್ಣ ರಂಧ್ರವನ್ನು ಕೊರೆದು ಆ ರಂಧ್ರದ ಮೂಲಕ ಒಳಹೊಕ್ಕು ಒಳಭಾಗದ ಕಾಳುಗಳನ್ನ ತಿಂದಾಕುತ್ತೆ. ಇದು ಕಡಲೆ ಕಾಯಿ ಕೊರಕದಿಂದ ಉಂಟಾಗುವಂತಹ ಒಂದು ಹಾನಿಯ ಲಕ್ಷಣಗಳು. ಇನ್ನು ಉದ್ದು ಮತ್ತು ಹೆಸರು ಬೆಳೆಯಲ್ಲಿ ತೆಗೆದುಕೊಂಡಾಗ, ಅಲಸಂದೆ ಬೆಳೆಯಲ್ಲಿ ತೆಗೆದುಕೊಂಡಾಗ, ಪ್ರಮುಖವಾಗಿ ಉದ್ದು, ಹೆಸರು ಮತ್ತು ಅಲಸಂದೆಯಲ್ಲಿ ಕಂಡು ಬರುವಂತಹ ಕೀಟ ಪೀಡೆಗಳನ್ನ ತೆಗೆದುಕೊಂಡಾಗ ಎಫಿಡ್ ನುಸಿ ಅಂತ ಕರಿತೀವಿ. ಅಂದ್ರೆ ಸಸ್ಯ ಏನು, ಈ ಎಫಿಡ್ ನುಸಿ ಅಥವಾ ಸಸ್ಯ ಏನಪ್ಪಾ ಅಂತಂದ್ರೆ